ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ. ಇಂದು ನಾವು ನಮ್ಮಲ್ಲಾಗೋ ಹರೆಯದ ವ್ಯಾಮೋಹದ ಬಗ್ಗೆ ತಿಳಿಯೋಣ. ಇಂದು ಶಾಲೆಯ ನಂತರ ರಾಹುಲ್ ತನ್ನ ಅಣ್ಣನಾದ ಗೌತಮ್ನ ಬಳಿ ನೇಹಾಳ ಬಗ್ಗೆ ದೂರಿದನು. ಗೌತಮಣ್ಣ, ಗೌತಮಣ್ಣ, ನಿಂಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ನಮ್ಮ ಕ್ಲಾಸಲ್ಲಿ ಆ ನೇಹಾ ಇದ್ದಾಳಲ್ಲ, ಅವಳು ಈ ನಡುವೆ ಯಾವಾಗಲೂ ನಮ್ಮ ಕ್ಲಾಸಿಗೆ ಹೊಸದಾಗಿ ಬಂದ ಹುಡುಗನನ್ನೇ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಅವನು ನಮ್ಮ ಹತ್ರ ಬಂದು ಮಾತಾಡಿದಾಗೆಲ್ಲ ಸಖತ್ ನಗ್ತಾಳೆ. ದಯವಿಟ್ಟು ಅವಳಿಗೆ ಸ್ವಲ್ಪ ಬುದ್ಧಿ ಮಾತು ಹೇಳಿ, ಕೆಟ್ಟ ಹುಡುಗಿ ಆಗ್ತಿದ್ದಾಳೆ. ಅವಳು ಯಾಕೆ ಕೆಟ್ಟ ಹುಡುಗಿ ರಾಹುಲ್? ಅಣ್ಣ, ಅವಳು ಮಾತಾಡ್ತಿರೋದು ಸರಿ ಇಲ್ಲ. ಹುಡುಗರನ್ನು ಆ ರೀತಿ ನೋಡುದು, ಗಂಟೆಗಟ್ಟಲೆ ಮಾತಾಡೋದು, ಕಣ್ರೆಪ್ಪೆನ ಹಾರಿಸಿ ಹೇಳ್ಕೊಂಡಿದ್ದಕ್ಕೆಲ್ಲ ನಗೋದು, ಇದೆಲ್ಲ ಕೆಟ್ಟ ಹುಡುಗಿಯರ ಲಕ್ಷಣ. ನಮ್ಮ ಶಿಕ್ಷಕರೂ ಅದೇ ಹೇಳಿದ್ರು. ಹ್ಮ್, ರಾಹುಲ್ ಇಲ್ಬಾ, ನಿನ್ನ ಜೊತೆ ಕೂತ್ಕೋ. ನೀನು ನೇಹಾ ಸ್ನೇಹಿತರಲ್ವಾ? ನೀವಿಬ್ಬರು ಈಗ ಪ್ರಾಯದ ವಯಸ್ಸಿನಲ್ಲಿ ಇದ್ದೀರಾ. ಪ್ರಾಯದಲ್ಲಿ ನಿಮ್ಮ ಮೈಗಳಲ್ಲಿ ತುಂಬ ಬದಲಾವಣೆಗಳಾಗುತ್ತದೆ. ಇದೇ ರೀತಿ ಯೋಚನೆಗಳು, ಇಚ್ಛೆಗಳು ಬದಲಾವಣೆಗಳಾಗುತ್ತದೆ. ಕೆಲವೊಮ್ಮೆ ನಾವು ಒಬ್ಬರನ್ನು ಇಷ್ಟಪಡುತ್ತೇವೆ. ಆ ವ್ಯಕ್ತಿ ಒಬ್ಬ ನಟ, ನಟಿಯೇ ಆಗಿರಬಹುದು, ಅಥವಾ ನಿಮ್ಮ ತರಗತಿಯಲ್ಲಿರುವ ಹುಡುಗ ಹುಡುಗಿಯೇ ಆಗಿರಬಹುದು. ಅವರದೇ ಮಾತು, ಅವರದೇ ನಗು, ಮತ್ತು ಅವರದೇ ಮುಖ ಯಾವಾಗಲೂ ನಿಮ್ಮ ಕಣ್ಮುಂದೆ ಬರಬಹುದು. ಯಾವಾಗಲೂ ಅವರದೇ ಯೋಚನೆ. ಇದು ಒಂದು ಸುಂದರವಾದ ಭಾವನೆ ರಾಹುಲ್. ಎಲ್ಲರಿಗೂ ಈ ಭಾವನೆಗಳು ಬೇರೆ ಬೇರೆ ಸಮಯಕ್ಕೆ ಬರಬಹುದು, ಕೆಲವರಿಗೆ ಅದು ಬರುವುದೇ ಇಲ್ಲ. ಇದರಿಂದ ಏನೂ ತಪ್ಪಿಲ್ಲ. ದೇಹ ಹೇಗೆ ಬೆಳೆಯುತ್ತದೋ ಅದೇ ರೀತಿ ನಮ್ಮ ಭಾವನೆಗಳು ಬೆಳೆಯುತ್ತವೆ. ಇದು ಒಬ್ಬ ವ್ಯಕ್ತಿ ಬೆಳೆಯುವ ಚಿಹ್ನೆಗಳು. ಆದರೆ ತೊಂದರೆ ಯಾವಾಗ ಆಗುತ್ತದೆ ಎಂದರೆ, ನಮ್ಮ ಭಾವನೆಗಳಲ್ಲಿ ನಾವು ಪೂರ್ತಿಯಾಗಿ ಮುಳುಗಿ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಮರೆತಾಗ. ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಆ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚಿಸಿ ಎಕ್ಸಾಮುಗಳಲ್ಲಿ ಫೇಲಾಗುವುದು, ಏನು ಮಾಡಬೇಕು ಅಂತ ತಿಳಿದೆ ಹುಚ್ಚುಚ್ಚಾಗಿ ವರ್ತಿಸುವುದು, ಇದೆಲ್ಲ ತೊಂದರೆನೇ. ಶಿಕ್ಷಕರು ಕೆಲವೊಮ್ಮೆ ನಿಮ್ಮ ಮೇಲಿರುವ ಪ್ರೀತಿ ವಿಶ್ವಾಸದಿಂದ ನಿಮಗೆ ಕೆಲವು ಬುದ್ಧಿಮಾತುಗಳನ್ನು ಹೇಳಬಹುದು. ಈ ರೀತಿ ಪೆದ್ದರ ಹಾಗೆ ಆ ಹುಡುಗಿಯ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಂಡು ಬೇಡ ಎಂದು. ಅದಂದ ಮಾತ್ರಕ್ಕೆ ಈ ಭಾವನೆಗಳು ತಪ್ಪೆಂದು ಅರ್ಥವಲ್ಲ. ಆ ಭಾವನೆಗಳು ಹಿಡಿತವನ್ನು ಮೀರಿದಿರುವ ಹಾಗೆ ನೋಡಿಕೊಳ್ಳಬೇಕೆಂದು ಅರ್ಥ. ಈ ಭಾವನೆಗಳು ಹೆಚ್ಚಷ್ಟು ಸಮಯ ತಾತ್ಕಾಲಿಕ ಎಂಬ ತಿಳುವಳಿಕೆಯನ್ನು ತರಲು ಪ್ರಯತ್ನಿಸಬೇಕು. ಈ ಭಾವನೆಗಳಿಂದ ನಮ್ಮ ಜೀವನವನ್ನು ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು, ನಮ್ಮ ಕರ್ತವ್ಯಗಳನ್ನು ಪೂರೈಸಬೇಕು. ಆದ್ದರಿಂದ ನೇಹ ಈ ಭಾವನೆಗಳನ್ನು ಸವಿಯಲಿ, ಆದರೆ ಅವಳು ಸರಿಯಾಗಿ ಓದಿ ಮುಂದುವರಿಯುವುದನ್ನು ನಿಲ್ಲಿಸದಿರಲಿ. ಅವಳ ಸ್ನೇಹಿತನಾದ ನೀನು ನಿನ್ನ ಕೈಲಾದಷ್ಟು ಸಹಾಯವನ್ನು ಮಾಡು. ರಾಹುಲ್ಗೆ ಗೌತಮ್ನಂತ ಅಣ್ಣನಿದ್ದಾನೆ. ಪ್ರಾಯದ ಸಮಯದಲ್ಲಿ ಮಕ್ಕಳ ಒಳಗಾಗೋ ಗೊಂದಲಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ನಮ್ಮ ಶಾಲೆಗಳಲ್ಲಿ ಅಡಾಲೆಸೆಂಟ್ ಎಜುಕೇಷನ್ ಪ್ರೋಗ್ರಾಮ್ AEP ಎಂದರೆ ಹದಿಹರೆಯದ ಶಿಕ್ಷಣ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳಬೇಕೆಂದು ವಿನಂತಿಸೋಣ. ವಿದ್ಯಾರ್ಥಿಗಳಿಗೆ ಬೆಳವಣಿಗೆಯ ಬಗ್ಗೆ, ಅದರ ತೊಂದರೆಗಳ ಬಗ್ಗೆ ಏನೇ ಮಾಹಿತಿ ಅಥವಾ ಸಹಾಯ ಬೇಕಿದ್ದರೂ ಶಾಲೆ ಅವರಿಗೆ ಸಹಾಯ ಮಾಡಬೇಕು. ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ.